ಉಪಾಯ ಮಾಡ್ಬೇಕಿರಲ್ಲ. ಹೌದ್ರಿ ದೂತೆ, ಈ ಹದಿನೆಂಟು ಅವತಾರ ತಾಳ್ದಂತವ್ರನ್ನ ನಾವು ಜರ್ ಸೋಲ್ಸಲಾರ್ದು ಬಿಟ್ರೆ ಬಿಟ್ಟರೆ ದೂತೆ ಅಲ್ಲಿಗೆ ಕೂತಿರುವಂತ ನನ್ ಕಂಡ ಔಷಧ ಹಚ್ಚಂತ ತ್ರೈ ಸುಳ ಅಂತ ಹೇಳು ಬೋಲೋ ಭಾರತ್ ಮುತ್ತಾಕಿ ಹೋಗು ದೂತೆ ಏನಮ್ಮ ಈ 18 ಅವತಾರ ತಾಳಿದಂತ ಆದಿಶಕ್ತಿಯನ್ನು ಸೋಲಿಸಲಾರದೆ ಬಿಟ್ರೆ ಬಿಟ್ರೆ ನನ್ನ 10 ಅವತಾರ ಎಲ್ಲ ಸುಳ್ಳ ಹೀಗೇನಮ್ಮ ಗಂಡಮ್ಮ ಹುಷನ ಅಲ್ಲ ಅಂದಾರ ಅವ್ರ ಹೀಗೆ ಪಂತ ಹಾಕೊಂಡಾರ ಅಂದ ಬೆಳಗ್ಗೆ ದೂತೆ ಪರಮಾತ್ಮನ ಸೋಲಿಸ್ಬೇಕಾದ್ರೆ ಏನ್ ಮಾಡುದಮ್ಮ ಪರಮಾತ್ಮನ ಸೋಲಿಸ್ಬೇಕಾದ್ರೆ ಒಂದು ಉಪಾಯ ಮಾಡಬೇಕು ನೀನು ಏನಮ್ಮ ಅವ್ರ ಮ್ಯಾಲ ಒಂದು ಕೊಟ್ಟಿ ಅರ್ಜಿ ಕೂಡ ಹಾಗೆಲ್ಲ ಚೇಷ್ಟಾ ಮಾಡ್ತಕ್ಕದಲ್ಲ ಪರಮಾತ್ಮನ ಸೋಲಿಸ್ಬೇಕಾದ್ರೆ ಮೊದಲು ಬಡ್ಡಿಗೆ ಕೈ ಹಾಕೊಂಡಮ್ಮ ಇಲ್ಲೇ ತಪ್ಪಿದೀನಿ ಯಾಕಮ್ಮ ಬಡ್ಡಿ ಕೈ ಹಾಕಿರ ಸಿಗುದೇನ ಬರೇ ಮಣ್ಣ ತುದಿ ಕೈ ಹಾಕೊಂಡು ನಾ ಕಣ್ಣು ಸಿಗ್ತಾವು ತಿನ್ಕೋತ ಪಂದಿನ ತಕ ಹೋಗಕ್ಕೆ ಬಡ್ಕೆ ಹಾಕಿರ ಗಿಡಾನೆ ಬೀಳ್ತದಲ್ಲ ಎಟ್ಟು ಗೊತ್ತಾರ ತಗೊಂಡ್ ಹೋಗಲ್ಲ ಅವ್ರು ಯಾರ್ಯಾರು ಎಟ್ಟು ಹರ್ಕೋತಾರ ಹರ್ಕೋಲಿ ಹೋಗ್ಲಿ ಹಾಗಲ್ಲಮ್ಮ ಬಡ್ಕೆ ಹಾಕೋದ್ರೆ ಏನ್ ತಿಳ್ಕೊಂಡಿ ನೀನು ಅಂದ್ರೆ ಏನಿವ ಈಗ ಇವ್ರು ಯಾರಿದ್ದಾರಮ್ಮ ಶ್ರೀ ಕೃಷ್ಣ ಪರಮಾತ್ಮ ಇದ್ದಾರ ರೂಪನು ಅದ ನಾಮು ಅದ ಅದ ಹೌದಲ್ಲ ಹೌದ್ರಿ ಅದ್ರಂತ ಸೃಷ್ಟಿ ಹುಟ್ಟು ಕಾಲಕ ಸೃಷ್ಟಿ ನಿರ್ಮಾಣ ಆಗೋ ಕಾಲಕ ಪೂರ್ವದಲ್ಲಿ ತಾವ್ ಯಾರಿದ್ರು ಕೇಳ್ಕೊಂಡವ ಯಾಕ್ರಿಪ್ಪ ಏನಮ್ಮ ಈ ಸೃಷ್ಟಿನ ಉತ್ಪನ್ನ ಹುಟ್ಟು ಕಾಲಕ್ಕ ಹುಟ್ಟು ಕಾಲಕ್ಕ ಪೂರ್ವದಲ್ಲಿ ತಾವ್ ಯಾರಿದ್ರಿ ಏನು ಸೃಷ್ಟಿ ನಿರ್ಮಾಣ ಆಗೋ ಕಾಲಕ್ಕ ಪೂರ್ವದಲ್ಲಿ ನಾನಿದ್ದೆ ತಾವ್ ಯಾರಿದ್ರಿ ದೂತೆ ಈ ಸೃಷ್ಟಿಯನ್ನ ನಿರ್ಮಾಣ ಮಾಡಿದಂತ ಆದಿನಾರಾಯಣ ಇದ್ನೆ ಅಂತ ಹೇಳು ಕೇಳ್ರಿ ನೀವ ಏನಮ್ಮ ಈ ಸೃಷ್ಟಿನ ಹುಟ್ಟಿಸಿದಂತ ಆದಿನಾರಾಯಣ ಇದ್ನಿ ಹೀಗ ಹೀಗ ಹೇಳ್ತಾರ ಅಮ್ಮ ಆ ವೇಳಕ್ಕೆ ಇವ್ರಿಗೆ ಆಧಾರ ಏನಿತ್ತು ಹೌದು ಮನುಷ್ಯ ಆದಿನ ಆಧಾರ ಬೇಕ್ರಿ ಹೌದಲ್ಲ ಹೌದ್ರಿ ಕೇಳ್ಕೊಂಡು ಅಮ್ಮ ಯಾಕ್ರಿಪ್ಪ ಏನಮ್ಮ ಆ ವೇಳಕ್ಕೆ ನಮಗೆ ಆಧಾರ ಏನಿತ್ತು ನಾಡು ಆದಿನಾರಾಯಣ ಇದ್ದು ಹೇಳಿದಾಗ ಮಲಗಲಿಕ್ಕೆ ಏನ್ ಆಧಾರ ಇತ್ತು ಆಧಾರ ಏನಿತ್ತು ಹೌದಲ್ಲ ಹೌದ್ರಿ ದೂತಿ ನಾನು ಆದಿನಾರಾಯಣ ಇದ್ದು ಹೇಳಿದಾಗ ಮಲಗಲಿಕ್ಕೆ ಆಲದಲ್ಲಿ ಆಧಾರ ಇತ್ತು ಅಂತ ಹೇಳು ಎಲ್ಲ ಎಲ್ಲರಿಗೂ ಬರೋದು ನಿನಗೇನು ಬಂತ ವೇಳೆ ನಮಗ್ ಬಂದಿತ್ತಲ್ರಿ ಆಗ ಹಾ ಹೋಗ್ಲಿ ಅವ್ರು ಇವ ಏನಮ್ಮ ಆಲದಲ್ಲಿ ಆಧಾರ ಇತ್ತು ಅಂತ ಹೇಳ್ತಾರ ಅವ್ರ ಮಲ್ಕೊಳ್ಳಿಕ್ಕೆ ಪರಮಾತ್ಮರಿಗೆ ಹೌದು ಅಮ್ಮ ಆಲೆಲೆ ಅನ್ನುವಂಥದ್ದು ಏನದ ನಮಗ್ ಗುರ್ತಿಲ್ಲವ ಗುರ್ತಿಲ್ಲ ಇಲ್ಲ ಹೇಳಿದ್ರ ಹೇಳಿದ್ರೆ ಗುರ್ತಾಗ್ತದ ಹಾಗಾದ್ರೆ ಕೇಳಮ್ಮ ಹಾ ಹೇಳ್ರಿ ಸೃಷ್ಟಿ ನಿರ್ಮಾಣ ಮಾಡಿದವರು ಅಂದ್ಬಳಿಕ ಏನ್ ಮಾಡ್ಬೇಕತ್ತಿ ಅವರು ಏನ್ ಮಾಡ್ಬೇಕಾಗಿತ್ತು ಅಂತರ್ಮಾರ್ಲೆ ಮಲ್ಕೊಳ್ಬೇಕಾಯ್ತು ಅಂತರ್ಮಾರ್ಗಲ ಮಲಗಬೇಕಾಗಿತ್ತು ಯಾಕೆ ತಕೊಂಡ್ರಮ್ಮ ವಿಚಾರ ಮಾಡೋಣ ಕೇಳು ಯಾಕ್ರಿಪ್ಪ ಏನಮ್ಮ ತಾವು ಸೃಷ್ಟಿ ನಿರ್ಮಾಣ ಮಾಡಿದವರು ಹೆಚ್ಚಿನವರು ಹೌದು ಅಂತರ್ಮಾರ್ಗಲೇ ಮಲಗಬೇಕಾಗಿತ್ತು ಆಲದಲ್ಲಿ ಆಧಾರಿತ ಅಂತ ಹೇಳಿದಿರಲ್ಲ ನೀವು ಹೌದು ಆಲದಲ್ಲಿ ಅನ್ನುವಂತದ್ದು ಹೆಣ್ಣದ ಹೆಣ್ಣಿನ ಆಧಾರ ಹಾಕ್ತಕ್ಕೊಂಡ್ರಿ ಇವರ ದೂತೆ ಹೀಗ ದೂತೆ ಆಲದಲ್ಲಿ ಎಂಬುದು ಹಸು ತಾಯಿ ಏನು ಕಣ್ಣಿ ಕಾಣಿಸ್ತದ ಹಾ ಅದು ಮಾತ್ರ ಹೆಣ್ಣದ ಕಡೆ ಹೆಣ್ಣು ಇದ್ದುದು ಕರೆ ಅದ ಆದ್ರೆ ಅದ್ರ ಬುಡದಲ್ಲಿ ಏನದ ಅದರ ಬುರದಲ್ಲಿ ಏನಾಗ್ಯದ ಆಲದಿಲ್ಲ ಬುರದಲ್ಲಿ 300 ಸಿರಗಳು ಬಿಗದಾವ ಬಿಗದಾವ ಆ ಸಿರಗಳು ಗಂಡದಾವ ಗಂಡಿದ್ದಾವ ದೂತೆ ಗಂಡಿನ ಬಾರ ಗಂಡ ಹೊತ್ತದ ಹೆಣ್ಣಿನ ಗುರ್ತ ನನಗಿಲ್ಲ ಅಂತ ಹೇಳು ಕೇಳಿದೇನಿವ ಏನಮ್ಮ ಗಂಡಿನ ಬಾರ ಗಂಡ ಹೊತ್ತದ ಹೆಣ್ಣಿನ ಗುರ್ತ ನನಗಿಲ್ಲ ಹೀಗ ಹೀಗ ಹೇಳ್ತಾರ ಈ ಮಾತು ಇಲ್ಲೇ ಇರ್ಲಮ್ಮ ಇಲ್ಲಿ ಧಾರವಾಡದಾಗ ಹಾಗಲ್ಲ ಇಲ್ಲೇ ಸಮಯ ಬಂದಾಗ ಮುಂದೆ ಕೇಳೋಣ ವಿಚಾರ ಮಾಡ್ರಲ್ಲ ಹೌದಲ್ಲ ಹೌದು ದೂತೆ ಹಾ ಪರಮಾತ್ಮರ ಯಾಕೆ ಹತ್ತವತಾರ ತಾಳ್ಬೇಕಾಗಿತ್ತು ಅತ್ತಾರಿಗೆರೆ ತಾಳಕ್ ಬರ್ಲಿಲ್ಲ ಬರ್ಲಿಲ್ಲ ಯಾರ ತಾಳ ಅಂತ ಹೇಳಿದ್ರ ಹೌದು ಕೇಳು ವಿಚಾರ ಮಾಡ್ರ ಯಾಕ್ರಿಪ್ಪ ಏನ್ ದೂತೆ ಪರಮಾತ್ಮನ ಹತ್ತವತಾರ ತಾಳಿಕೆ ಏನ್ ಕಾರಣ ಏನ್ ಕಾರಣ ಯಾಕೆ ತಾಳಿದ್ರು ಕೊಳೆ ಮ್ಯಾಗಿತ್ತು ಏನ ಹೊಟ್ಟಿಗೆ ಅರಿವು ಕೊಡಿ ಕೊಳೆ ಮ್ಯಾಗಿದ್ದು ಮೇಗೇನ ಕೂಳು ಕಟ್ಟಾಗಿತ್ತು ಹಾಗಲ್ಲ ದೂತೆ ಹಾ ನಾನೇ ಹತ್ತವತಾರ ತಾಳಿಕೆ ಒಂದು ಕಾರಣ. ಏನು ಕಾರಣ? ಈ ಭೂಮಿಗೆ ಒಂದು ಉಬಾರ್ ಜಾಸ್ತಿ ಆಗಿತ್ತು. ಎದರ ಸಲುವಾಗ ಯಾರಿಂದ? ಈ ಭೂಮಿನೇ ಕೆಟ್ಟ ಕೆಟ್ಟ ದೈತ್ರು ಹುಟ್ಟಿ ಪಾಪಹತ್ಯಗಳು ಮಾಡ್ಲಿಕ್ಕೆತ್ತರು. ಅವರು ಯಾರ್ಯಾರು ದೈತ್ರು ಹುಟ್ಟಿದ್ರು? ಯಾರ್ಯಾರು ಹುಟ್ಟಿದ್ರು? ಹುಟ್ಟಿದ್ರು ಬಾಣಾಸುರ, ಬಕಾಸುರ, ಬಕಾಸುರ, ಶಕ್ತಾಸುರ, ಶಕ್ತಾಸುರ, ಜರಾಸಂಧ, ಜರಾಸಂಧ, ಶಿಶುಪಾಲ, ಶಿಶುಪಾಲ, ನಮ್ಮ ಮಾವನಾದ ಕಂಸಾಸುರ, ಕಂಸಾಸುರ, ಇಂತಿಂತ ಕೆಟ್ಟ ಕೆಟ್ಟ ದೈತ್ರು ಹುಟ್ಟಿ ಹುಟ್ಟಿ ಈ ಭೂಮಿನೇ ಪಾಪ ಹತ್ಯಗಳು ಮಾಡ್ಲಿಕ್ಕೆತ್ತರು. ಯಪ್ಪ, ಅವರು ಯಾವ ಪಾಪ ಹತ್ಯವನ್ನ ಮಾಡಿದ್ರು? ಯಾವ ಪಾಪ ಹತ್ಯೆ ಮಾಡಿದ್ರು? ಮಾಡಿದ್ರು. ಸ್ತ್ರೀ ಹತ್ಯೆ, ಸ್ತ್ರೀ ಹತ್ಯೆ, ಗೋಹತ್ಯ, ಗೋಹತ್ಯ, ಶಿಶು ಹತ್ಯೆ, ಬ್ರಹ್ಮಹತ್ಯ, ಬ್ರಹ್ಮಹತ್ಯ, ಇಂತಿಂತ ಪಾಪ ಹತ್ಯೆಯನ್ನು ಮಾಡ್ಲಿಕ್ಕೆ ಹತ್ತರು. ಮಾಡ್ಲಿಕ್ಕೆ ಹತ್ತಿದ್ರು. ಆ ಪಾಪದ ಭಾರವನ್ನು ಈ ಭೂಮಿ ತಾಯಿಯು ತಾಳಲಾರದೆ ತಾಳಲಾರದೆ ಆಕಳ ರೂಪ ಧಾರಣೆ ಮಾಡಿಕೊಂಡು ಬ್ರಹ್ಮನನ್ನು ಮರು ಹಕ್ಕಳು. ಅವಾಗ ಬ್ರಹ್ಮದೇವರು ಏನು ಹೇಳಿದ್ರು? ಏನ್ ಹೇಳಿದ್ರು? ಅಮ್ಮ ಭೂಮಿ ತಾಯಿ, ಎಷ್ಟು ಮಾಡಿದ್ರು ಕೂಡ ನಾನು ಸೃಷ್ಟಿಕರ್ತನೇ ಹೊರತಾಗಿ ಭೂಭಾರವನ್ನು ಉಳ್ತಕ್ಕಂಥವ್ ನಾನಲ್ಲ, ಭೂಭಾರವನ್ನು ಇಳುತ್ತಕ್ಕಂಥವ್ ನಾನಲ್ಲ, ನಾವು ನೀವು ಕೂಡ್ಕೊಂಡು ಶ್ರೀಮನ್ನಾರಾಯಣ ಹತ್ರ ಹೋಗೋಣ ಅಂತ ನನ್ನ ಹತ್ರ ಬಂದ್ರು. ಅವಾಗ ತಾವು ಏನು ಮಾಡ್ತಿದ್ರಪ್ಪ? ಅವಾಗ ನಾನು ಕ್ಷೀರ ಸಾಗರದಲ್ಲಿ ಶೈನೆ ಮಾಡಿದ್ದೆ. ಶೈನೆ ಮಾಡಿದ್ರಿ? ಬ್ರಹ್ಮನ ಮರುವೆಯನ್ನು ಆಲಿಸಿ, ಆಲಿಸಿ ತೆತ್ತಿಸ್ ಕೋಟಿ ದೇವತೆಗಳನ್ನು ಸತ್ಕರಿಸಿ, ಸತ್ಕರಿಸಿ. ಅಮ್ಮ ಅವ್ರಿಗೆ ನಾನು ವಚನ ಕೊಟ್ಟನೆ. ಏನಂತ? ಏನಂತ? ಅಮ್ಮ ಭೂಮಿ ತಾಯಿ, ನಾನು ಹತ್ತು ಅವತಾರವನ್ನು ತಾಳಿ ನಿಮ್ಮನ್ನ ಭೂಭಾರವನ್ನು ಇಳುವನ್ನು ವಚನ ಕೊಟ್ಟದ್ದಾಗ್ಯದ. ವಚನ ಕೊಟ್ಟದ್ದಾಗ್ಯದ. ಆ ಪ್ರಕಾರ ನಾನು ಹತ್ತು ಅವತಾರ ತಾಳಿ ಬಂದಿದ್ದೇನೆ. ನಾನೇನು ಊಟ ಕಟ್ಟ ಇದ್ದಿಲ್ಲ, ಅರಿವು ಕಟ್ಟಾಗಿದ್ದಿಲ್ಲ ಹೇಳು. ಹೀಗೆ ಹೇಳ್ತಾರ ನೋಡೇವ. ಹೀಗ ಹೌದು. ಈ ಮಾತು ಸುಳ್ಳದ ಅಮ್ಮ, ಇವರೇನ್ ಹೇಳ್ತಾರೋ? ಪರಮಾತ್ಮ ಸುಳ್ಳು ಹೇಳ್ತಾರ? ಹೌದಮ್ಮ. ಹೆಂಗ್ರಿ ಅದು ಹೇಳು. ಹೇಳು. ಈಗ ಕಬ್ಬಿಣ ಪಡ ಕೆತ್ತಾಕ ಮಂದಿ ಇದಾಗುದಿಲ್ಲ. ಹದಿಮೂರು ಮಂದಿನ ಹೆಂಗ್ ಮಾಡ್ಕೊಂತಾನಲ್ಲ ಅಮ್ಮ? ಹದಿಮೂರು ಮಂದಿನ ಮಾಡ್ಕೊಂಡಿದ್ದಮ್ಮ. ಸುಳ್ಳು ಹೇಳ್ತೀನಿ? ಇಲ್ಲಮ್ಮ, ಸುಳ್ಳು ಹೇಳಕ್ ಬರಹಂಗಿಲ್ಲದೆ. ಹೌದಲ್ಲ? ಹೌದಮ್ಮ. ಹದಿಮೂರು ಮಂದಿ ಅವ್ರ ಯಾರು ಮತ್ತೆ ಅವ್ರ ಹೆಸರೇನು ಇದನ್ನ ಹೇಳಂಗಾರ? ಹೀಗಿಚ್ಚಾರೇನು? ಹೌದ್ರಿ. ಕೇಳ್ಕೋದೋತಿ? ಹಾ ಹೇಳ್ರಿ. ದಿತಿ, ದಿತಿ, ಅದಿತಿ, ಅದಿತಿ, ಬೃಹತಿ, ಬೃಹತಿ, ಕದ್ರು, ಕದ್ರು, ಇಣತಾದೇವಿ, ಇಣತಾದೇವಿ, ಪರವಾದೇವಿ, ಪ್ರಭಾದೇವಿ, ಸ್ವರ್ಣ ಪರವಾದೇವಿ, ಸ್ವರ್ಣ ಪರವಾದೇವಿ, ರತ್ನ ಪರವಾದೇವಿ, ರತ್ನ ಪರವಾದೇವಿ, ಕಾಲದಂಡಾದೇವಿ, ಕಾಲದಂಡಾದೇವಿ, ಮೇಘದಂಡಾದೇವಿ, ಮೇಘದಂಡಾದೇವಿ, ಪುಕ್ಷ್ಮಾದೇವಿ, ಪುಕ್ಷ್ಮಾದೇವಿ, ಕುಮುದಿನಿ ದೇವಿ, ಕುಮುದಿನಿ ದೇವಿ, ಪಾರ್ವತಿನಿ ದೇವಿ, ಸಾಲಬಂಧ ಅಂದ್ರ ಅಂದ್ರೆ ಇಲ್ಲಿ ಮುಗಿದು ಅಂತ. ಹದಿಮೂರು ಮಂದಿ ಆದ್ರು? ಆದ್ರಿಲ್ಲಮ್ಮ. ಆದ್ರೆ ಇವ ಹದಿಮೂರು ಮಂದಿ ಆದ್ರೆ ಆದ್ರಿಲ್ಲ. ಇವರು ಹದಿಮೂರು ಮಂದಿ ಎಲ್ಲ ಏನ್ ಹಡ್ದಿದ್ರು? ಒಬ್ಬೊಬ್ರು ಹಡದ್ ಒಬ್ಬೊಬ್ರು ಹಂಗ ಇದ್ರು. ಹೀಗೇನಮ್ಮ? ಹೀಗ ಅಮ್ಮ ಎಲ್ಲಾರು ಹಡ್ದೇ ಇದ್ರು? ಎಲ್ಲಾರು ಹಡ್ದೇ ಇದ್ರು. ಹೌದಮ್ಮ. ಬಹಳ ಚಲೋ ಮಂದಿ ಅವರ. ಇರ್ಲಿ, ಯಾರು ಹುಟ್ಟಿಲ್ಲ, ಯಾರು ಹುಟ್ಟಿದ್ರು? ಅಲ್ಲ ಎಲ್ಲಾರು ಹೊಡೆದ್ರು ಅಂತ ಹೇಳಿಲ್ಲಮ್ಮ ನಾನು. ಎಲ್ಲಾರು ಹೊಡೆದ್ರು ಕರೆ, ಏನ್ ಹಾಡಿದ್ರು? ಹಮ ಹಾಡಿದ್ರು, ಬೆಕ್ಕ ಹಾಡಿದ್ರು, ನಾಯಿ ಹಾಡಿದ್ರು, ಮಂಗ ಹಾಡಿದ್ರು, ದೆವ್ವ ಹಾಡಿದ್ರು, ಏನಾದ್ರು ಗೊತ್ತಬೇಕಲ್ಲ. ಹೀಗೇನಮ್ಮ ಕೇಳಿದೂತೆ, ದಿತಿ ಅಂಬಕ್ಕೆ ಹೊಟ್ಟಿಲಿ 66 ಕೋಟಿ ದೈತ್ರು ಹುಟ್ಟಿದ್ರಮ್ಮ. 66 ಕೋಟಿ ಮಂದಿ ದೈತ್ರು ದೊಡ್ಡ ಮೇಳವಾಯ್ತು. ಇದು ಅವ್ರ ಮೇಳ, ದೊಡ್ಡ ನಿಮ್ಮ ಮೇಳದ ಹೌದಲ್ಲ. ಇರ್ಲಿ, ಅದಿತ್ಯ ಅಂಬಕ್ಕೆ ಹೊಟ್ಟಿಲಿ ಯಾರು ಹುಟ್ಟಿದ್ರಮ್ಮ? ಯಾರು ಹುಟ್ಟಿದ್ರವ? ಅದಿತ್ಯ ಅಂಬಕ್ಕೆ ಹೊಟ್ಟಿಲಿ 33 ಕೋಟಿ ದೇವತೆಗಳು ಹುಟ್ಟಿದ್ರು. ಇದು ನಮ್ಮ ಮೇಳ, ಇದು ಇರ್ಲೇ, ಇದು ನಮ್ಮ ಮೇಳ. ಇರ್ಲಿ, ಬೃಹತ್ ಅಂಬಕ್ಕೆ ಹೊಟ್ಟಲಿ ಯಾರು ಹುಟ್ಟಿದ್ರು? ಬೃಹತಿ ಅಂಬಕ್ಕೆ ಹೊಟ್ಟಿಲಿ ಯಾರು ಹುಟ್ಟಿದ್ರವ? 50 ಕೋಟಿ ರಾಕ್ಷಸರು ಹುಟ್ಟಿದ್ರು. ರಾಕ್ಷಸರು ಹುಟ್ಟಿದ್ರು? ಅದೆಲ್ಲ ನಿಮ್ಮ ಮೇಳ. ಕೊಡ್ಲಿಗಾಡಕ್ಕೆ ಮೇಳದ? ಹಾ, ಇರ್ಲಿ. ಕದ್ರು ಹೊಟ್ಟಲಿ ಯಾರು ಹುಟ್ಟಿದ್ರಮ್ಮ? ಯಾರು ಹುಟ್ಟಿದ್ರು? 90 ಕುಳ ಹಾವುಗಳ ಹುಟ್ಟದು. ಹಾವು ಬಂತು, ಎಲ್ಲಿ ಬಂತು? ಬಚ್ಚಲಾಗಿ ಬಂತು. ಚೇಷ್ಟ ಮಾಡಬಾರ್ದಮ್ಮ. ಹಾ ಹಾ, ಇಲ್ರಿ. ದ್ವಿತೀಯ ರೀತಿ ಬೃಹತಿ ಕದ್ರು. ಕದ್ರು? ಕದ್ರು ಹೊಟ್ಟಲಿ 90 ಕುಳ ಹಾವುಗಳ ಹುಟ್ಟದು. ಹೌದು. ಬೃಹತ್ ಅಂಬಕ್ಕೆ ಹೊಟ್ಟಲಿ ಯಾರು ಹುಟ್ಟಿದ್ರಮ್ಮ? ಯಾರು ಹುಟ್ಟಿದ್ರವ? ಆ, ಯಾರು ಹುಟ್ಟಿದ್ರು? ಏಯ್ ದೂತೆ, ಪರಮಾದಿ ಹೊಟ್ಟಲಿ ಆಯುಧಗಳು ಹುಟ್ಟಿದ್ವು. ಆಯುಧಗಳು ಹುಟ್ಟಿದ್ವು. ಸ್ವರ್ಣ ಪರ್ವದ ಹೊಟ್ಟಲಿ ಸುವರ್ಣ ಹುಟ್ಟಿತ್ತು. ಸುವರ್ಣ ಅಂದ್ರೆ ಏನು? ಬಂಗಾರ ಹುಟ್ಟಿತ್ತು. ಹೌದು. ರತ್ನ ಪರ್ಮಾದಿ ಹೊಟ್ಟಲಿ ಯಾರು ಹುಟ್ಟಿದ್ರು? ಮುತ್ತ ಮಾಣಿಕಲ್ ಹುಟ್ಟಿದಮ್ಮ. ಮುತ್ತ ಮಾಣಿಕಲ ಹುಟ್ಟಿದವು. ಕಾಳದ ನದಿ ಹೊಟ್ಟಿಲಿ ಯಾರು ಹುಟ್ಟಿದ್ರು? ಈ ಒಣಗಳು ಹುಟ್ಟಿದ್ವು. ಒಣಗಳ ಹುಟ್ಟಿದವು. ಮೇಘದಂಡದೆ ಹೊಟ್ಟಿಲಿ 4 ವೇದ ಪಾರ್ಜಾತಿಗಳು ಹುಟ್ಟಿದಮ್ಮ. ಪಾರ್ಜಾತಿಗಳ ತಯಾರಾದು. ಪುಕ್ಷಮಾದಿ ಹೊಟ್ಟಿಲಿ ಯಾರು ಹುಟ್ಟಿದ್ರು? ನಾನಾ ತರ ಪುಷ್ಪಗಳು ಅಂದ್ರೆ ಏನು? ಹೂಗಳು ಹುಟ್ಟಿದ್ವು. ಇರ್ಲಿವ. ಕುಂಭದಿ ನದಿ ಹೊಟ್ಟಿಲಿ 7 ಸಮುದ್ರಗಳು ಹುಟ್ಟಿದಮ್ಮ. ಅಂದ್ರೆ ಏನೋ 7 ಸಮುದ್ರಗಳ ಹುಟ್ಟ. ಇರ್ಲಿ, ಪಾರ್ವತಿ ನದಿ ಹೊಟ್ಟಿಲಿ ಆವಾಗ ದೊಡ್ಡ ದೊಡ್ಡ ಪರ್ವತಗಳು ಹುಟ್ಟವಮ್ಮ. ದೊಡ್ಡ ದೊಡ್ಡ ಪರ್ವತಗಳ ಹುಟ್ಟಿದ್ವು. ಆದ್ರಲ್ಲಮ್ಮ ಆದ್ರಲ್ಲ ಇವ. ಹೌದಲ್ಲ? ಹೌದು. ಅಂದ ಬಳಿಕ ಈ ಸ್ವರ್ಗ ಲೋಕದ ಗಾದೆ ಯಾರು ಆಗ್ತಕ್ಕದಮ್ಮ? ಸ್ವರ್ಗ ಲೋಕದ ಗಾದೆ ನೋಡ್ಯವ ಹಿರಿಯವ್ರ್ಯಾರು? ದೈತ್ರ. ದೈತ್ರಮ್ಮ ಅಂದಮೇಲೆ ದೈತ್ರಿಗೆ ಗಾದೆ ಆಗುದು. ಹೌದಲ್ಲ? ಹೌದ್ರಿ. ಆ ದೈತ್ರಿಗೆ ಗಾದೆ ಆಗ್ತದ? ನಮ್ಮ ದೇವಾದೇವಸ್ಗೆ ಗಾದೆ ಆಗುದು ಅಂತ ತಿಳಿದು. ಯಾರು ಈ ಕೋಟಿಗಳು? ಕೃಷ್ಣ ಏನ್ ಮಾಡಿದಮ್ಮ? ಏನ್ ಮಾಡಿದಾರವ? ಗುರ್ತಿಲ್ಲ, ನಮಗ್ ಗುರ್ತಿಲ್ಲ. ಹೇಳು. ಹೇಳ್ರಿ. ರೈತರನ ಮಾಡಿದ ನಷ್ಟ ಸುದರ್ಶನ್ ಚಕ್ರ ಏನದ ಆ ದೈತ್ರ ಮೇಲೆ ಬಿಟ್ರಮ್ಮ? ದೈತ್ರ ಮೇಲೆ ಬಿಟ್ರು. ದೈತ್ರ ಎಲ್ಲ ಮುಡಿದು ಹೋದ್ರಮ್ಮ. ಚಕ್ರ ಬಟ್ಟ ಮೇಲೆ ಯಾಕೆ ಉಳಿತಾರ? ಅವರ ಸತ್ಯದಾರ ಮತ್ತ. ಹೌದಲ್ಲಮ್ಮ. ಹೌದ್ರಿ. ಆ ದೈತ್ರ ಗುರು ಯಾರಮ್ಮ? ದೈತ್ರ ಗುರು ಯಾರು? ಶುಕ್ರಾಚಾರಿ. ಶುಕ್ರಾಚಾರಿ. ಶುಕ್ರಾಚಾರಿ ಇದ್ದವರು. ಇವ್ರಿಗೆ ಏನೇ ಶಾಪ ಕೊಟ್ರಮ್ಮ? ಏನಂತ ಶಾಪ ಕೊಟ್ರು? ಗೋಪಾಲ, ದೈತ್ರ ಕಶಪನ ಮಕ್ಕಳ. ದೈತ್ರ ಕಶಪನ ಮಕ್ಕಳ ಮತ್ತು ದೇವತೆಗಳು ಕಶಪನ ಮಕ್ಕಳ. ಕಶಪನ ಮಕ್ಕಳ. ಈ ಸ್ವರ್ಗ ಲೋಕದ ಗಾದಿ ಏನದ? ಇಬ್ಬರಿಗೂ ಸರಿಯಾಗಿ ಇಡದ್ ಬಿಟ್ಟ. ಇಬ್ಬರಿಗೂ ಸರಿಯಾಗಿ ಇಡದ್ ಬಿಟ್ರು. ದೈತ್ರನೆಲ್ಲ ಕೊಂದು ಬಿಟ್ಟಿ. ನಿಮ್ಮ ದೇವಾದೋಸ್ಗೆ ಗಾದಿ ಮಾಡ್ರಿ. ಗಾದಿ ಮಾಡ್ರು. ಅಂದ ಬಳಕ ನೀನು ಕೊಟ್ಟಿದಿ 10 ಸರ್ತ ಸಾಯಿ. ಹೌದ್ರಿ. 10 ಸರ್ತ ಹುಟ್ಟಿವ. ಹೀಗೆ ಶಾಪ್ ಕೊಟ್ರು. ಶಾಪ್ ಕೊಟ್ರು. ಅದೇ ಶುಕ್ರಾಚಾರ್ಯ ಶಾಪ್ ಆಗಿದ್ದ. ಶಾಪ್ಗಾಗಿ 10 ಸರ್ತ ಸಾಯ್ತಾರಮ್ಮ. ಸಾಯ್ತಾರು. 10 ಸರ್ತ ಹುಟ್ಟಿ ಬರ್ತಾರು. ಹೌದು. ಭೂಮಿಗೆ ಬಂದು ಭೂಭಾರ ಜಾಸ್ತಿ ಯಾವಾಗಿತ್ತು? ಆಗಲೇನು ಹೇಳಿದ್ರಮ್ಮ, ಭೂಮಿ ತಾಯಿ ಊರ್ ತಕ್ಕ ಬೇಡ್ಕೊಳಕ್ ಹೋಗಿಲ್ಲ ಅಂತ. ಅದಕ್ಕೆ ಅವತಾರ ತಾಳೆ ಅಂತ ಹೇಳ್ಯಾರ. ಹೇಳ್ಯಾರ. ಕೇಳ್ಕೊಂಡು ಬಾ ದೂತಿ. ಯಾಕ್ರಿಪ್ಪ? ಏನ್ ದೂತಿ? ಅವ್ರು ಹೇಳ್ತಾರ್ರಿ ಶುಕ್ರಾಚಾರ್ಯ ಶಾಪ್ಗಾಗಿ ಇವ್ರು 10 ಸರ್ತ ಸಾಯ್ತಾರು, 10 ಸರ್ತ ಹುಟ್ಟಿ ಬರ್ತಾರೆ. ಹುಟ್ಟಿ ಬರ್ತಾರು. ಈ ಭೂಮಿಗೆ ಭೂಭಾರ ಜಾಸ್ತಿ ಯಾವಾಗ ಆಗಿತ್ತಪ್ಪ? ಭೂಮಿಗೆ ಭೂಭಾರ ಜಾಸ್ತಿ ಯಾವಾಗ ಆಗಿತ್ತು? ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ದೂತೆ, ಮೊದಲನೇ ಮಚ್ಚಾವತಾರದಲ್ಲಿ ಶಂಕಾಸುರ ದೈತನನ್ನು ಹೊಡಿಬೇಕಾಗಿತ್ತು. ಶಂಕಾಸುರ ದೈತನನ್ನು ಹೊಡೆದ್ರಿ. ಎರಡನೇ ಕುರ್ಮಾವತಾರದಲ್ಲಿ ಸಮುದ್ರವನ್ನ ಮತನ ಮಾಡಬೇಕಾಗಿತ್ತು. ಸಮುದ್ರ ಮತನ ಮಾಡ್ರಿ. ಮೂರನೇ ವರಾಹ ಅವತಾರದಲ್ಲಿ ನರಕಾಸುರ ದೈತನನ್ನು ಹೊಡಿಬೇಕಾಗಿತ್ತು. ಅವನಾದರೂ ಸಮಾಧಿಸಿ. ನಾಲ್ಕನೇ ನಾರಸಿಂಹ ಅವತಾರದಲ್ಲಿ ಭಕ್ತ ಪ್ರಹ್ಲಾದನಿಗೆ ಮುಕ್ತಿ ಕೊಡಬೇಕಾಗಿತ್ತು. ಮುಕ್ತಿ ದಯಪಾಲಿಸಿರಿ. ಐದನೇ ವಾಮಾವತಾರದಲ್ಲಿ ಬಲಿ ಚಕ್ರವರ್ತಿ ರಾಜಗಾರ ಹೊರ ಮಾಡಬೇಕಾಗಿತ್ತು. ರಾಜ ಗರ್ವ ಹರಣ ಮಾಡ್ರಿ. ಪರಶುರಾಮ ಅವತಾರದಲ್ಲಿ ಏನ್ ಮಾಡ್ರಿ? ಕೃತುವೀರನ ಮಗನಾದ ಕಾರ್ತಿಕ್ ವೀರಾರ್ಜುನ ಕೊಲ್ಲಬೇಕಾಗಿತ್ತು. ಅವನಾದರೂ ಸಂವರಿಸಿರಿ. ಏಳನೇ ರಾಮ ಅವತಾರದಲ್ಲಿ ರಾವಣ ಇರಾವಣೆ ಮೈರಾವಣ ಕುಂಭಕರ್ಣ ಕುಂಭಕರ್ಣ ಮೊದಲಾದ ದೈತ್ಯನೆಲ್ಲ ಕೊಲ್ಲಬೇಕಾಗಿತ್ತು. ಅವನಾದರೂ ಹೊಡೆದ್ರಿ. ಎಂಟನೇ ಕೃಷ್ಣ ಅವತಾರದಲ್ಲಿ ಏನ್ ಮಾಡ್ರಿ? ಉಗ್ರಸೇನನ ಮಗನಾದ ನಮ್ಮ ಮಾವನಾದ ಕಂಸನನ್ನು ಕೊಲ್ಲಬೇಕಾಗಿತ್ತು. ನಮ್ಮ ಮಾವನಾದ ಕಂಸನನ್ನು ಹೊಡೆದ್ರಿ. ಒಂಬತ್ತನೇ ಬೌದ್ಧ ಅವತಾರದಲ್ಲಿ ಏನ್ ಮಾಡ್ರಿ? ಧರ್ಮ ಸ್ಥಾಪನೆ ಮಾಡಬೇಕಾಗಿತ್ತು. ಧರ್ಮ ಸ್ಥಾಪನೆ ಮಾಡ್ರಿ. ಹತ್ತನೇ ಕಲಿಕೆ ಅವತಾರದಲ್ಲಿ ಮುಂದಿನ ಚಲವಲನ ಮಾಡಬೇಕಾಗಿತ್ತು. ಮುಂದಿನ ಚಲವಲನೆ ಮಾಡ್ರಿ. ದೂತೆ ಸುತ್ತಿ ನಿಯಮದ ಏನಂತ? ಯದಾ ಯದಾ ಹಿ ಧರ್ಮಸ್ಯ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಭಾರತ ಅಭ್ಯುತ್ಥಾನಾಮ ಅಧರ್ಮಸ್ಯ ಅಧರ್ಮಸ್ಯ ತದಾತ್ಮನಾಂ ಸಜಾಮ್ಯಹಂ ಪ್ರಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ಹೌದ್ರಪ್ಪ ವಿನಾಶಾಯಿತಿ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಹೌದು ಅಮ್ಮ, ಜಗತ್ತಿನಲ್ಲಿ ಯಾವ ಕಾಲಕ್ಕ ಧರ್ಮ ಹಾನಿಯಾಗುತ್ತದೆಯೋ? ಧರ್ಮವು ಯಾವಾಗ ಹಾನಿಯಾಗುತ್ತದೆಯೋ? ಧರ್ಮವು ಕುಂದಿ ಅಧರ್ಮವು ಹೆಚ್ಚಾಗುತ್ತದೆಯೋ? ಹೆಚ್ಚಾಗುತ್ತದೆಯೋ? ಆ ಕಾಲಕ್ಕೆ ಪರಮಾತ್ಮನು ಪದೇ ಪದೇ ಅವತಾರ ಧಾರ ಮಾಡಿ ಹೀಗೆ ನಿಯಮದ ಪರಮಾತ್ಮನ ನಿಯಮದ ನಿಯಮದ ಹೌದ್ರಿ. ಅವಂತಿ ನಾನಾದ್ರೂ ತಾಳಿ ಬಂದರಿ ಅವತಾರವನ್ನು ತಾಳಿ ಶಿವಕೃಷ್ಣ ಎಂಬ ಹಲವು ನಾಮಗಳಿಂದ ಬಂದಿದ್ದೇನೆ. ಹೌದ್ರಿಪ್ಪ. ಹೌದಲ್ಲ ದೂತೆ? ದೂತೆ ಇದೆಲ್ಲ ಇವ್ರಿಗೊಂಡಿದ್ ಗೊತ್ತು ನೀನ್ ಹುಟ್ಟಿದವರಿಗೆ? ಇವ್ರಿಗೆ ಹೌದು ಹೇಳ್ತಾರ ತಗಲ್ಲ. ಇವ್ರು ಬಂದಾರ ಪರಮಾತ್ಮರು ಎಷ್ಟು ಹೇಳ್ಬಿಟ್ಟಿದ್ದಾರೋ. ಯಾಕಂದ್ರೆ ಅಲ್ಲ ನಿನ್ನ ಹುಟ್ಟಿದ ಕೂಸಿಟ್ಟು ಬರದಾನ ಬರ್ತಾವು. ಏ ಅದನ್ನ ನೀವು ಅಲ್ಲೇ ವಿಚಾರ ಮಾಡಿ ಚೇಷ್ಟಾ ಮಾಡಬಾರ್ದು. ಬಿಟ್ಟಿವ್ರಪ್ಪ ಹೇಳ್ರಿ ಕೇಳಿದೇನಿವ ಏನಮ್ಮ ಹೀಗೆ ನಾಕತ್ತಾರ? ಇದೆಲ್ಲ ಇವ್ರಿಗೇನು ಗೊತ್ತು? ನಿನ್ನೆ ಹುಟ್ಟಿದವ್ರ ಅಲ್ಲ ಏನ? ಅಲ್ಲ ದೂತೆ, ಇವ್ರು ನನಗ ನನ್ನ ಒಳಗೆ ಹುಟ್ಟಿ ನನಗೆ ನೀನು ಹುಟ್ಟಿದವ್ರ ಅಂದ್ರೆ ಇವ್ರ ಅಂದ್ರಲ್ಲ. ಮತ್ತೆ ಈಗ ಹೇಳಮ್ಮ. ಹಾ ಹೇಳ್ರಿ. ಸತ್ತ ಹುಟ್ಟುದಕ್ಕ ಬಂದಿ ಜನನ ಮರಣ ಯಾರು ನಿಧಾವ ಕೇಳಿ ಹೇಳು. ಅವನಿಗೆ ಅನಬೇಕು ಪರಶಿವ ಗುರ್ತಾತೇನೆ ಹೇಳಿ ಹೇಳು. ಮೊದಲಿಗೆ ಆದಿಶಕ್ತಿನ ಮೊದಲಿಗೆ ಇದ್ದವರ ಆದಿಶಕ್ತಿ ನೀವು? ನನ್ನಲ್ಲಿ ಮೂರ್ ತತ್ವ ಹುಟ್ಟಾವಮ್ಮ. ನಿಮ್ಮಲ್ರ ಯಾವ್ಯಾವು? ಆಕಾರ ವಿಕಾರ ಮಕಾರ. ಆ ತತ್ವದಲ್ಲಿ ಯಾರು ಹುಟ್ಟಿದ್ರಮ್ಮ? ಯಾರು ಹುಟ್ಟಿದ್ರವ? ಆಕಾರವೇ ಬ್ರಹ್ಮದೇವರು ಹುಟ್ಟಿದ. ಆಕಾರವೇ ಬ್ರಹ್ಮದೇವರು ಹುಟ್ಟಿದ್ರು. ವಿಕಾರದಲ್ಲಿ ಯಾರು ಹುಟ್ಟಿದ್ರಮ್ಮ? ಯಾರು ಹುಟ್ಟಿದ್ರು? ವಿಷ್ಣು ಹುಟ್ಟಿದ. ವಿಷ್ಣು ದೇವರು ಹುಟ್ಟಿದ್ರು. ಮಕಾರದಲ್ಲಿ ಯಾರು ಹುಟ್ಟಿದ್ರಮ್ಮ? ಯಾರು ಹುಟ್ಟಿದ್ರು? ಮಾದೇವ ಹುಟ್ಟಿದ. ಮಾದೇವರು ಹುಟ್ಟಿದ್ರು. ಇವರು ಮೂರು ಮಂದಿ ಯಾರಮ್ಮ? ಸೃಷ್ಟಿ ಪಾಲನೆ ಮಾಡುವಂತವ್ರು. ಸೃಷ್ಟಿ ಪಾಲನೆ ಮಾಡುವಂತವ್ರು ದೇವತೆಗಳು. ಹೌದಲ್ಲ, ಇವರು ಮೂರು ಮಂದಿ ನನ್ನಲ್ಲಿ ಯಾವಾಗ ಹುಟ್ಟಾರ ಅಂದ ಬಳಕ ನಾನು ತಾಯಿ ಈತನ ಮಗ. ವಾದ ಬೇಡ ಅಂತ ಹೇಳಮ್ಮ. ಬರೋ ಮಗನ. ಏ ಯಾರಿಗೆ ನೀನು? ಪರಮಾತ್ಮ ಗಳ್ರೆ. ಏ ಪರಮಾತ್ಮ ಹೆಂಗ ನಿನ್ ಮಗ ಕಣ? ಅಲ್ರಿ, ಇವ್ ಮೂರ್ ತತ್ವ ಯಾವಾಗ ನನ್ನಲ್ಲಿ ಹುಟ್ಟಾವ ಅಂದ ಬಳಕ ಅಂದ್ಮೇಲೆ ಅಂದ ಬಳಕ ಇವರು ನನ್ನಲ್ಲಿ ಹುಟ್ಟಾರು, ನಾನು ತಾಯಿ ಈತನ ಮಗ ಹೇಳಕತ್ತಾರ. ಈಗ ಹೌದ್ರಿ ದೂತೆ, ಮೊದಲಿಗೆ ಬಂದು ಈ ಭೂಮಿನ ಇಲ್ಲ. ಭೂಮಿನ ಇಲ್ರಿ, ಮತ್ತೇನು ಬೋಕ ಇತ್ತಾನ? ಏ ಭೂಮಿ ಇರ್ಲಾರ್ದ ಬೋಕ್ ಬರ್ತದೆ? ಮತ್ತ ಅಲ್ಲಿ ಏನಿತ್ತಿರ್ಪ? ಆಕಾಶ ಇಲ್ಲ. ಆಕಾಶ ಇಲ್ಲ. ಸೂರ್ಯ ಚಂದ್ರಾದಿಗಳೆಲ್ಲ ಇಲ್ಲ. 9 crore ಸಿದ್ರಲ್ಲ, 56 crore ಅದವ್ರಿಲ್ಲ. ಅದವ್ರಿಲ್ಲ. ಅವಾಗ ಏನಿತ್ತು? ಅವಾಗ ಏನಿತ್ತಿರ್ಪ? ನಿರಾಕಾರ ಇತ್ತು. ನಿರಾಕಾರ ಅಂತಂದ್ರೆ ಏನು? ಏನು? ಹೌದು ದೂತೆ, ಆಕಾರವೇ ಇಲ್ಲದ್ದೇ ನಿರಾಕಾರ. ಅದೇ ನಿರಾಕಾರ. ಅದೇ ನಿರಾಕಾರ. ಹೌದ್ರಿ. ಆ ಸಮಯದಲ್ಲಿ ಐದು ಯುಗಗಳು. ಐದು ಯುಗಗಳು ಹೌದು. ಅವು ಯಾವ್ಯಾವು? ಆದಿ ಅನಾದಿ ಅಲಂದಾರ್ ಕಲಂದಾರ್ ಜಲಂದಾರ್ ಜಲಂದಾರ ದೂತೈ. ಆದಿ ಅನಾದಿ ಮುಗದಲ್ಲಿ ಏನಾಯ್ತು? ಏನಾಯ್ತಪ್ಪ? ಸ್ವಯಂ ಓಂಕಾರ ಅನಿಸ್ಕೊಂಡ. ಓಹಂಕಾರ ಅನಿಸ್ಕೊಂಡ. ಅಲಂದಾರ್ ನಮಗದು ಸ್ವಲ್ಪ ಸುಳು ತೋರ್ದ. ಸುಳು ತೋರ್ದ. ಕಲಂದಾರ್ ನಮಗದು ತ್ರಿಮೂರ್ತಿ ಆದ. ತ್ರಿಮೂರ್ತಿ ಆದ. ಜಲಂದಾರ್ ನಮಗದು ಜಗ ಜಗ ಮೆಂತಲಕ್ಕೆ ಹತ್ತದ. ಅವಾಗ ಜಗ ಜಗ ಮೆಂತಲಿಕ್ಕೆ ಹತ್ತದ. ಅವಾಗ ದೂತೆ ಅನಂತರ ಮುಗದಲ್ಲಿ ಸೃಷ್ಟಿ ಮಾಡ್ಬೇಕಂತೇಳಿ ಅನಂತರದ ವಿಚ್ಛ ಆಯ್ತು. ಅನಂತರದ ವಿಚ್ಛ ಆಯ್ತು. ಅವಾಗೆ ತಾನು ಬಸವೇಶ್ವರನ ರೂಪವನ್ನು ತಾಳಿ ರೂಪವನ್ನು ತಾಳಿ ಶೂನ್ಯ ಶಕ್ತಿನ ಹುಟ್ಟಿಸಿದ. ಹುಟ್ಟಿಸಿದ್ರು. ಲಗ್ನವನ್ನು ಮಾಡಿದ. ಲಗ್ನವನ್ನು ಮಾಡಿದರು. ಮುಂದೆ ಓ ನಾಮಾಸಿ ದಮ್ ಬ್ಯಾಳಿ ರೊಟ್ಟಿ ಗುಮ್. ನಾ ಇದನ್ನ ಹೇಳಿಲ್ಲ ನಿನ್ನ ಊಟ. ನಮ್ಗೆ ಊಟದ ಸುದ್ದಿ ಏನು ಸುದ್ದಿಲ್ಲ ದೂತೈ. ಆ ಸಮಯದಲ್ಲಿ ಈ ಸೃಷ್ಟಿ ಸ್ಥಿತಿ ಹೇಗಿತ್ತು? ಹೇಗಿತ್ತು ಕೇಳು. ಹಾ ಹೇಳ್ರಿ. ಸ್ವಯಂ ಬ್ರಹ್ಮ ಒಬ್ಬನೇ ಮೊದಲಾಗಿ ಸೃಷ್ಟಿ ನಿರ್ಮಾಣ ಕಳಿಸದ. ನಿರ್ಮಾಣ ಆಗ್ಯದ. ಆಗ್ಯದ ಹೌದು. ಇನ್ ಮೇಲೆ ಹೋಗ ನೋಡ್ರಿ. ಹೋಗ ನೋಡ್ರಿಲ್ಲ ಪಾಮದೇನಿಗೆ. ಹೌದಲ್ಲ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೆಳಗರೆ ಇದುವರೆಗೆ ಸಣ್ಣಾಟ ಶಕ್ತಿ ಸಂವಾದ ಸನ್ನಿವೇಶ ಮೂಡಿಬಂತು. ಇದನ್ನು ಪ್ರಸ್ತುತಪಡಿಸಿದವರು ಗೋಕಾಕ್ ತಾಲೂಕಿನ ಪಂಬಲದಿನ್ನಿ ಗ್ರಾಮದ ಬಸವರಾಜ್ ಪಿ ಕೇಮಲಾಪುರ್ ಹಾಗೂ ತಂಡದವರು. ಈಗ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳಿ ಡೊಳ್ಳಿನ ಪದಗಳನ್ನು ನಿಡೋಣಿ ಗ್ರಾಮದ ಅಡವ್ಯಪ್ಪ ಎಂ ನಾಯ್ಕುಡಿ ಹಾಗೂ ತಂಡದವರಿಂದ. ಮಾಡುಲು ಬೆಳತನ ಗುರುವಿನ ಸೇವಾ ಎಂದು ತರಬ್ಯಾಡಿದರಲ್ಲಿ ಬೇರ ಭಾವ ಇಂದ ಮಾಡುಲು ಬೆಳತನ ಗುರುವಿನ ಸೇವಾ ಎಂದು ತರಬ್ಯಾಡಿದರಲ್ಲಿ ಬೇರ ಭಾವ ತರಲಕ ಗುರುವಿಗೆ ಹೋವಾ ಬಬ್ಬುಲಿ ಬಲ ಕೈಳದರ ಬೆಳಗಿನ ಜಾವ ಮಾಳಪ ಬರ ತನ ತರಲಕ ಗುರುವಿಗೆ ಸಿರವಾ